ಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 5:30:28. ಅತಿಯಾಗಿ ಯೋಚಿಸಿದರೆ ಇರುವುದೆಲ್ಲವನ್ನು ಕಳೆದುಕೊಳ್ಳಬೇಕು. ಬಂಗಾರದ ಒಡವೆ ಯಾಕೆ ಕೇಳಿ ತಂದ, ಹೂವಿಗೆ ಹೂವಿನ ಅಲಂಕಾರ ಯಾಕೆ ತಂದ, ನಿನ್ನ ನಗು ಬಂಗಾರ ಮೌನ ಅಲಂಕಾರ, ನಿನ್ನ ಅಂದವ ನೋಡಿ ನಾನು ಕವಿಯಾದಲ್ಲ, ಅಂದಕ್ಕೆ ಅಂದದಂದ ತಂದ. ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿ ಬಚ್ಚನ್ ಚಿತ್ರದ ಗೀತೆ. ಕವಿರಾಜ್ ಅವರ ರಚನೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ವಿ ಹರಿಕೃಷ್ಣ. ನನ್ ಮನ್ಸು ಇಲ್ಲೇ ಎಲ್ಲೋ ಕಳೆದೊಯ್ತ ಚಮ್ಮಕ್ ಚಲ್ಲೋ, ಕೇಳು ಚಲ್ಲು ಚಲ್ಲು ಚಲ್ಲು ಆ ನಗುವ ಒಮ್ಮೆ ಚಲ್ಲು, ನಾರಾಗ ಇಳು ಬೈಲು ಕೇಳು. ಅಂಜಲಿ ಅಂಜಲಿ ಹೇಳು ನೀ ಕಲಿತೆಯಲ್ಲಿ, ಕಣ್ಣಲೇ ಕೊಲ್ಲುವ ಚಾಳಿ. ಅಂಜಲಿ ಅಂಜಲಿ ಎಲ್ಲಿನ ಹೋದರಲ್ಲಿ ನಿನ್ನದೇ ನೆನಪಿನ ದಾಳಿ. ಯು ವಾನ್ ವಾನ್ ಬಿ ಮೈ ಹಾರ್ಟ್ ನೆವರ್, ಐಮ್ ಫಾರ್ ಯು ಲವ್ಲಿ ಬೇಬಿ. ಹಲ್ಲೋ ಹಲ್ಲೋ ಹಲ್ಲೋ ನನ್ ಮನ್ಸು ಇಲ್ಲೇ ಎಲ್ಲೋ ಕಳೆದೊಯ್ತೆ ಚಮ್ಮಕ್ ಚಲ್ಲೋ, ಕೇಳು ಚಲ್ಲು ಚಲ್ಲು ಚಲ್ಲು ಅನ್ನಗುವ ಒಮ್ಮೆ ಚಲ್ಲು, ನಾನಾಗಾಯ್ಲು ಪೈಲು ಕೇಳು. ಬಂದು ಹಾಕು ಹಾಜರಿ, ನಿನ್ನಯ ನೋಟವೇ ಎಂಟನೇ ಅಚ್ಚರಿ. ಎಂತ ಸಾರ್ ನಿನ್ನದೆ ಬಂದು ಹಾಕು ಹಾಜರಿ, ನಿನ್ನಯ ನೋಟವೇ ಎಂಟನೇ ಅಚ್ಚರಿ. ಏ ಫಾರ ಬಲ್ಲ ಪಾಠನ ಮರೆತೆ ಹೋಯ್ತು, ಏ ಫಾರಂಜು ಅಂತ ಹೇಳೋದ ರೂಢಿಯಾಯ್ತು. ಅಂಜಲಿ ಅಂಜಲಿ ಅಂಜಲಿ ಅಂಜಲಿ, ಯು ವಾನ್ ವಾನ್ ಬಿ ಮೈ ಹಾರ್ಟ್ ನೆವರ್, ಐ ಆಮ್ ಫಾರ್ ಯು ಲವ್ಲಿ ಬೇಬಿ. ಹಲ್ಲೋ ಹಲ್ಲೋ ಹಲ್ಲೋ ನನ್ ಮನ್ಸು ಇಲ್ಲೇ ಎಲ್ಲೋ ಕಳೆದೊಯ್ತ ಚಮ್ಮಕ್ ಚಲ್ಲೋ, ಕೇಳು ಚಲ್ಲು ಚಲ್ಲು ಚಲ್ಲು ಅನಗುವ ಒಮ್ಮೆ ಚಲ್ಲು, ನಾರಾಗಾಯ್ಲು ಬೈಲು ಕೇಳು. ಇಂತಜಾರ್ ನಿನ್ನದೆ ಬಂದು ಹಾಕು ಹಾಜರಿ, ನಿನ್ನಯ ನೋಟವೆ ಎಂಟನೇ ಅಚ್ಚರಿ. ಏ ಫಾರ ಬಲ್ಲನ್ನೋ ಪಾಠನ ಮರೆತೆ ಹೋಯ್ತು, ಏ ಫಾರಂಜು ಅಂತ ಹೇಳೋದ ರೂಢಿಯಾಯ್ತು. ಅಂಜಲಿ ಅಂಜಲಿ ಅಂಜಲಿ ಅಂಜಲಿ, ಯು ವಾನ್ ವಾನ್ ಬಿ ಮೈ ಹಾರ್ಟ್ I'm for you, lovely baby. Hello, hello, hello. Nan mansu ille yello. Kaledoyte chammak challo. Kedu. Challu, challu, challu. Anaguva umme challu. Naraga inu pailu. Kedu. Rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, rattam, r ಮಾಡುವ ನೌಕರಿ ನನ್ಗೀಗಾಗಿದೆ ಖಾತರಿ, ಬೇರೆಲ್ಲ ಕೆಲಸಕ್ಕೂ ಕತ್ತರಿ ಅಂಜಲಿ. ನಿನ್ ಹಿಂದೆ ಸುತ್ತುವ ನೌಕರಿ ನನ್ಗೀಗಾಗಿದೆ ಖಾತರಿ, ಬೇರೆಲ್ಲ ಕೆಲಸಕ್ಕೂ ಕತ್ತರಿ ಅಂಜಲಿ. ಒಂದು ಎರಡು ಮೂರು ಎಣಿಸುತ್ತಿದೆ ನನ್ನ ಉಸಿರು, ಬಂದು ಕೇಳೆ ಚೂರು ಅದರಲ್ಲೂ ನಿನ್ನದ ಹೆಸರು ಅಂಜಲಿ ಅಂಜಲಿ ಅಂಜಲಿ ಅಂಜಲಿ. ಯು ವಾನ್ ವಾನ್ ಬಿ ಮೈ ಹ್ಯಾಪಿ, I'm for you lovely baby, hello hello hello nan mansu ille yello kare doite chamak challo kelu challu challu challu anagu bavamme challu naragailu bailu kelu hello. ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ. ಚಿತ್ರ ಮೀರಾ ಮಾಧವ ರಾಘವ. ಗಾಯಕರು ಅನುರಾಧ ಭಟ್ ಹಾಗೂ ರಾಜೇಶ್ ಕೃಷ್ಣನ್. ಆತ್ಮೀಯ ಕೇಳುವರೆ, ಮೀಡಿಯಂ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಸಮಯ 5:26:29. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಡೇಂಜರ್ ಝೋನ್ ಚಿತ್ರದ ಗೀತೆ. ಹಾಡಿದ್ದಾರೆ ಶ್ವೇತಾ ಹಾಗೂ ಸಂಗಡಿಗರು. ರವೀಂದ್ರನ್ ಮುದ್ದಿ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಸತೀಶ್ ಆರ್ಯನ್.